بسم الله الرحمن الرحيم. الحمد لله رب العالمين، والصلاة والسلام على أشرف الأنبياء والمرسلين نبينا محمد وعلى آله وصحبه أجمعين، ومن سار على نهجه واستنى بسنته إلى يوم الدين. أما بعد، أعوذ بالله من الشيطان الرجيم. يسألك أهل الكتاب أن تنزل عليهم كتابا من السماء، فقد سألوا موسى أكبر من ذلك فقالوا أرنا الله جهرة فأخذتهم الصاعقة بظلمهم، ثم اتخذوا العجل من بعد ما جاءتهم البينات فعفونا عن ذلك وآتينا موسى سلطانا مبينا. الله رحيك ربني أهل كتاب جميعهم خليق فانو كبان إدينته خليق فانو إباميهم جمتشا ودن فتبا والبادينما إدينته إميهم بنانته خليق فانو قاريهم عاس ಕಲೇಗೆ ಫಾನುತಿ ತೆದುವೆ ರಸೂಲ್ ಕಮುಗವಂಜಾನಿ ಕಂ ಉಡಂ ಫೋತೆ ಗೆನಸ್ತಿ ಬಲಾಹತಿ ಮನ್ನವೆಂಗ ಗಾತ ಅಲ್ಲಾಹ್ ಇಕ್ರಬನಿ ಕಮಾ ಕಲೇಗೆ ಫಾನು ಹೈರಾನ್ ವಡಾನು ಗನ್ನವಾರ ಎಬಾಮಿ ಕುರಾ ಸವಾಲ್ ತಕ ಎಬಾಮಿ ಹುಂಗೆ ದೇದುಂ ತಹ ಕಲೇಗೆ ಫಾನು ಹಿಬ್ರೋ ವಡಾನು ಗನ್ನವಾರ ಸೌಬಕಿ ಫಕದ ಸಅಲು ಮೂಸಾ ಅಕ್ಬರ ಮಿನ್ ಜಾಲಿ ಎಬ್ರ ಮಾ ಬೊಡತಿ ಸವಾಲ್ ತಕ ಕುರಿಯೆ ಮಿ ಹುಂ ಮೂಸಾಗೆ ಫಾನಾ ಗೆ ಕಿ ಬೈಂಗೆ ದುನಿಯ ಮಾ ಬೊಡತಿ ಎದುಂ ತಂಗೆ ಮಿ ಹುಂ kihine me furatame edun faqalu mihum bunye arinallaha jahratan aharmenan allahu hamalulun dakka adesh e rase harma iman ban yahudi musa ge fan tawrat ipwagen emihum ge gata wada ge tima emihum bunani aharmenan kihinen he ge ni kale ge fan tigen nevi allahu ge fotekka kale ge fan hama ayat tibunani emi allahu ba wale ge fotekke aharmenas dakka e ekala ए हेनु नहर में ईमान न वानो ए कुरी गेमी हुगे वाकता आलिम रान सुरत के बयान में हिगज ए एमी हुमे बनानी अरिन अल्लाह जहरतन अहरन अल्लाह हमलुलुन दक्का देशे ए रुने हर में ईमान वान हेनु नहर में ईमान न वान हमे कने कले के फाना ए अल्लाह वाक देख के सा दे हर में कन्नु फुदे हर में नस वाक दक कंजी हेने ए रहे दे हर नस ते दुवेरी एक कले के फाना की ते दुवेरी एक एगे فاخذتهم الصاعقه بظلمهم اميهم اهم بنماي كوغا اڑو فگنن اسه بياميهم هلاه كل ಅಡೆನ್ ಐ ಮತಿ ಎಮಿಹುಂ ಬುನಿ ಅಲ್ಲಾಹು ಅಹರು ನಸ್ಬೇರ್ ಮೇ ಅಲ್ಲಾಹು ಬಲಾ ಅಲ್ಲಾಹು ದೇಕೆನ್ ಎಹನು ನಹರು ಈಮಾನ್ ನವಾನ ಅಲ್ಲಾಹು ನಫನ್ನನೆ ಹೆಂ ಈಮಾನ್ ನವಾನ ಯಹೂದಿ ಮಿ ಬುನ ಎಹಿದು ಅಡೆನ್ ಆ ಸಮಿಹುಂ ಹಲಾಹು ಕೊಲ್ಲಾಗೆನ್ ದೇದೆ ಮೂಸಾ ಗೆ ಫಾನು ಗಾಲುನ್ ದುವಾಯೆನ್ ಅಲ್ಲಾಹು ಸುಬ್ಹಾನಹು ತಾಲಾ ಬಾಮಿಹುಂ ದಿರುವಿ ಸುಮ್ಮ ತಖದುಲ್ ಇಜ್ಲ ಮಿನ್ ಬಾದ್ ಮಾ ಜಾಅತುಹುಮ್ ಅಲ್ ಬಯಿನಾತ್ ನಿಗೆ ಬಾಮಿಹುಂ ಗೆ ಗಾತ ಫಾಳ್ ಬಯಾನ್ ಬೆಗೆನ್ ವಾ ದಲೀಲ್ ತಂ ಔ ಮಫಹು ಗೆ ಬಾಮಿಹುಂ ಲಾ ಗೆರಿಯೆ ಇಲಾಹೆ ಗೆ ಗೊತು ಗೆ ಹೆದುವೆ ಐಸಾ ಮಿರಿ ಕಿಯಾ ಮಿಹೆಂ ಏನಗೆ ನಸೀಹತಾ ಬನು ಇಸ್ರಾಯೀಲ್ ಮೀಹುಂ ಎ ಗೆರಿ ಹೆದಿ ಐ ಮೂಸಾ ಗೆ ಫಾನ್ ವಡಾಗನ್ ವಿ ತೌರಾತ್ ಬಲ ತೂರ್ ಫರ್ ಬದಾಯ ಗಾತ ವಡಾಗ ತೀಮ ಎಬಾ ಮೀಹುಂ ಸಾಮಿರಿ ಗೆ ನಸೀಹತಂ ಎ ಮೀಹುಂ ಗೆರಿಯಂ ಹೆದಿ ಐ ಎ ಮೀಹುಂ ಫಿರೌನ್ ವ ಗಾತುಂ ಆಯರು ಗ ಸಲಾಮ್ ವೆ ಆಯರು ಗ ಎ ಮೀಹುಂ ಎ ಮೀಹ ಕ್ವಾತು ಜೆ ಹುನು ಮುದಲೆಂ ಹಿಫಾಯಂ ಎ ಮೀಹುಂ ಐ ವರಗಿನ ರಂತಂ ಎ ಮೀಹುಂ ಗೆನ ಗಹನಾತ ವರಗಿನ ಗೆನ ಎಬಾ ಮೀಹುಂ ಎ ಚೀತ ವಿರ್ವಾಲಾ ಫ ಎಲಿ ಗೆರಿಯೆ ಇಲ್ಮೇರಿನ್ ತಫ್ಸೀರ್ ಇಲ್ಮೇರಿನ್ ವಿದಾಳ ವಾಗುತ್ತು ಗ ಐ ಗುರುವಾನು ಗೆ ಎಬಂ ಎ ಮೀಹುಂ ಹೆದಿ ಗೆರಿಯ ಜಸದ ಲಹು ಕುವಾರ್ ಈಗ ಅಡುವೆ ಸಾಲ ಗೆರಿಯ ಜಿಸ್ಮು ಗೆರಿಯ ಗಸಿಫಾಗೆ ಮಿ ಹುಂಗೆ ದಿಚ್ಚೆಂಗ್ ಈಗ ಅಡುವೆ ನಿಕುಮೆ ಮುಫಸಿರು ವಿದಾಳ ವಾಗುತ್ತುಗೆ ಎಮಿ ಹುಂ ಎ ಸಾಮಿರಿ ಎ ಹೆದಿ ಎ ಗೆರಿ ಹೆದಿ ಈಗ ಏನ ಬೇಂದಿ ಲೋವಳೆ ಕಂಡ ವ್ಯಾವನ್ನ ಗೊತ್ತ ಎ ವ್ಯಾವನೀಮ ಈಗ ಅಂಗಾಯ್ ಗೆರಿಯ ಅಡು ನಿಕುಂಡಾನಿ ಗೆರಿಯ ಅಡು ನಿಂಗೆ ಬ್ಯಾ ಮಿ ಹುಂಗೆ ಇಲಾಹಿ ಗೊತ್ತುಗೆ ಹೆದಿ ಏ ಎರ್ ರಿವಾಯ ಅನೇರ್ ರಿವಾಯತುಗೆ ಇಲ್ಮರಿ ವಿದಾಳ ವನಿ ಎ ಸಾಮಿರಿ ಎ ಖಂಡು ಹುರಸ್ಕೊಂಗ್ ಆಯರು ಎಮಗೊಂಗ್ ಆಯರುಗ ಏನೇ ಫೆನುನು ಜಿಬ್ರೀರ್ ಗೆ ಫಾನ ಕಮಕು ಏನೇ ಕನ್ನೇ ಗೆ ಜಿಬ್ರೀರ್ ಗೆ ಫಾನು ಕಮೆ ಜಿಬ್ರೀರ್ ಗೆ ಫಾನು ಅಹೆಗ್ಗೆ ಮತೀಗ ಸವಾರ ವಡಾಂಗ್ ಇನ್ನವನಿಕೊ ಏನ ಫೆನುನು ಎ ಅಹುಗೆ ಮೊಗ್ಗಡು ಜೆಹುನು ತನು ಏನನೆ ಗಿ ವೆಲಿ ಮುಷೆ ಎ ಗುರುವಾನು ಗೆ ಬಂಗೆ ವಾಕ ತೋ ಹಾಸುರತುಗ ಏನನೆ ಗಿ ವೆಲಿ ಮುಷೆ ಫ ಅಖಜ್ತು ಕಬ್ದತನ್ ಏನ ವೆಲಿ ಮುಷೆ ಗೆ ನೆಗಿಯ ತನು ನಗಾಗೆ ಎ ವೆಲಿ ಮುಂಗ್ ಏನ ಫೋರುವಿ ಎ ವೆಲಿ ಮುಂಗ್ ಏನ ಫೋರುವಿ ಅದಿ ಎ ಗಹನಾತ ವಿರ್ವಾಲಿ ವಾಗುತುಗ ಏನ ಎ ಗಹನಾತಹುಗೆ ತೆರೆಯಂ ಎ ವೆಲಿಮುಂ ಅಳಾಲಿ ಎ ವೆಲಿಮುರುಗೆ ಸಬಬುಂ ಎ ಗೆರಿ ಅಡುಲೆವ್ವಿ ಎ ಗೊತ್ತ ಸಿಬಂದಿ ಬಹಂಗ ಎ ವೆಲಿಮುರುಗೆ ಸಬಬುಂ ಎ ಗೆರಿ ನಿಕುತಿ ಅಡು ಮೀ ಹುಂತ ಎಂಗಳು ಕಂಕುರಂ ಕರೆ ಸಾಮಿರಿ ಎ ಮೀ ಹುನ್ನ ನಸೀಹದ್ದೀನ್ ಮೂಸಾಗೆ ಫಾನ ಎದಿಯೇನು ಹೆ ರಬ್ಬಾ ಬದ್ದಲು ಕುರಂ ತಿವನ್ನ ಮೀನ್ ರಬ್ಬು ಮಿತನಗ್ ಗೆನೆಸ್ಸಾಯೆ ತಿವನ್ನ ಮೀನ್ ರಬ್ಬು ಇಲಾಹು ಮಿತನಗ್ ಗೆನೆಸ್ಸಾಯೆ ಮೂಸಾಗೆ ಫಾನ ಇಲಾಹ ಬದ್ದಲು ಕುರಾ ಕನ್ನು ಹೆ ತೂರ್ ಫರ್ವದ ಕಾರ್ಯಂ ಎದಿಯೈ ತಿವನ್ನ ಮೀನ್ ಇಲಾಹು ಮಿತನಗ್ ಗೆನೆಸ್ಸಾಯೆ ತಿಯಬಾ ಮೀಹುಂ ಅಳುಕಂ ಕುರಾರೆ ثم اتخذوا العجل دين باميهم الاغري هدوا الهك غتوغا من بعد ما جاءتهم البينات بما غاتا فعل دليل تو ما فوق فعفونا عن ذلك اكمت من الله باميهم اكم بس ما افقد دين ilmer vidalwani mi ummeng amuga kuriga allah emme lobi odigan nabi ummeng banu salmi musa ke fanu ummai ebami ho kur ki ha fa fa ke allah maaf kot debi emi unna udung khan debi emi unna parag gina kan tang allah kot debi ebami hunge eduma allah wahi kurani fa fa una an zalik e fa fa istimang allah fu sa debi me ebami unna wa ataina musa sultanan mubina ajtimang allah musa ke fana bayan begem wa dalil debi me ei ekalege fanan asa kolo ekalege fanuge amura eki harfa yak badal wegen diuma ade ekalege fanuge ait kolo hedunge hedumuge tere lavafa nere eruga neruba eruga e ait kolo vida vida utun ei ekalege fanat devvi mujizate faal wegen allah subhanahu wa taala warfa'na fawqahum at-tura bi mithaqihim adi ibami hum nan ahudu hippeu mattaka allah subhanahu wa taala ibami hu kiben ahudu hippeu mattaka Taurat ibamihum ta emihum lav taurat ippo mattaka Allah subhanahu wa taala tur farbada ibamihum go machannenge aran haru kariba emihum na ki taurat akuno ibamihum bune haru na kinenge ti haggo foikkan kalege fana matana kaggossa ti ai fote kei faage ti manna na kinenge enge ni haggo foikkan ek gotagas ga bule nu kore ene ti manna na ka tur farbada Allah subhanahu wa taala ibamihum go machannanga wa wahi kore bi ifare taurat ge ifare dimba farbada ibamihum go macha vetti dane ngi ma taurat ge ifie ibamihum ehavs nu ba ba ingara taw yahudin na wa qulna lahum udkhulul baba sujjadan aitibang allah wahi kurabbi me ba mi hunna dorum wannare sayyida kurahalu ebahi palestina palestinu ge dorun te ba mi palestinu ge tere wannare sayyida kurahalu allah nikameti ge ba halu allah nikameti ge fa kurahalu ebahi nan allah devvi palestina ka palestinu ge be nu kur mi hunga mi hunna ki emi hun kibru wer kama ko tanum wan kibru wer kama ko allah faafu somang e dannawa har te bami hun wanna re no emi hun ni faafu somang nu ne harum be no mi harum be no mani ka ai chise godane harum be no mani allah e quran te bami hun buna re hittatun naghfir lakum khatayaakum timan ne faafu somang e demi eru timan allah te bami hun faafu ta fussa de wana mi bami hun naki mi allah subhanahu wa taala e jissum marak bodak puri bae Allah Quran hittatun e lafza gule nubay lafzen e mihun kom metan gas istemal kuri hittatun ne bune mi bune hintatun ne hittatun ke mane ki fa fu so mangi dannaum e mihun bune hintatun ne harum ben mani godane harum ben mani godane ra'ina e mihun bune ra'ina e mi sami'na wa ata'na bune harum ne bune sami'na wa asaina e sami'na wa ata'na tiban nam adwa ha fi ma de kiyamang gem fi mu e mihun bune sami'na adwa ha fi ma wa asaina adi ure dijjal ura dijjamu mulim bes e ota jessun kurimi bami hun allah ehna mes allah bami hun fa fa fussa wadi bi wa qulna lahum udkhulul baba sujjadan timan allah wa ikurabi me tabami hun durum wannare sajida qura haluga wa qulna lahum timan allah bami hun wahi kurabi me la ta'du fi sabti hon hirdo hote bami hun addu fahana la nudashe hon hirdo se me hun alukan qurado hege gotu galevi allah subhanahu wa ta'ala adi masifun mana kurabi me hun hon hirdo auga honi hirdo den allah imtihan jesse yemi hunna e honi hirdo mi fenna ni mastaf kuni funnya nga sutta den honi hirdo nundu wa hegga na de war kam mahe emi hun hira ten hedi etan ngos emi hun mi hedi fen gandu badda tori la badda badda la fe honi hirdo masta la wa fe etan badda fe tan bandu ko fami beti den honi hirdo nundu asta uga as emi hun e mastan hifani fa mi bunani ti wan den honi hirdo ha ko mahen no hifam ma ehen dosta uga ti wan na masibi hilen edi mulen mulim bes allah ngi leng hedi mi hum mi waran no ba ba mi harus mi hum nakim ha makar wari nula fa ba wa akhadna minhum mithaqan ghalidha timan allah ba mi hum kiben baruga de gen ba ahude hippevi me ei tawratu ke ba mi hum nang hippevi ahude ei nabiyya tabaw mang adi fahun an nane nabiyyen nabiyya tabaw mang allah wani ahude hippa ba e muhammad rasulullah sallallahu alaihi wasallam emi hum kiben mani ahude hippa ba allah kama ku imanen nui fa bima naqdhihim mithaqahum emi hum ge ahude uwali wa kufrihim bi ayati la allah ge ayat tak kafari wa qatlihimul anbiya nabi be kalun qatul kuri mi kamuk tau ge sababun allah subhanahu wa taala ba mi hun bar gina dati unda ku tajassali emi hun ahdu walum ge sababun e ba mi hun allah ge ayat tak kafarum ge sababun nabi be kalun qatul kurum ge sababun nabi be kalun wes qatul kuri ba ke mi hun nak rasulullah sa hadis ul qurbani udaru ga wa emmenu ba mi hun naki nabi yahu qatul kurami ha en wat emi hegatun nabi yahu qatul wa mi ha ei emme nubami ha mimi unaki nabi be kalun gatul kurimi hum yahya ge fana zakariya ge fana gatul kurimi hum yahudi isa ge fana gatul kurimi hum masahi ko ekamaga kalifana gatulen nuwi isa kalifanus gatul kollem var masai kuri re untar rei var boda emi una soli banne guni hemmi he isa kalifanu kamang hi ko ewa ka mi ayetahu ge bayan kuro eba mi hun ahudu walum ge sababum adi allah ge ayetahu kafarum ge sababum adi nabi be kalun gatul kurum ge sababum adi timannamen ge hituga wani fardale ifai mi fadam bunum ge sababum wa qawlihim qulubuna qul ایم برا نهارم که ایتاق وانی فرد داره ایفا یه هرمکه کالی فرد دکه واقعی آدم نیه نه نسیه نو دهره هرم نه ایه آنو باید باید یکمو که سبب الله سبحانه تعالی میبایم می هونه وران خارو کاری کوره بی باید ور چی میمونه حلال کوری که باید ور حلال چی حرام کوره بی سر بی حرام کوره بی باید بتر که مس حرام کوره بی میبایم می هونه ورد گی نکند تا داتی اون دعوت جسی می هونه تا و باید گوتو که امیل نفس گاتو لکورن جسی نجیس جهجی آیت مگه نجیس جهجی آیتان کندانا کنگه بی eha unda guta jese mimi honge min nubakam nubakam allah jese unda guta ne baam bal taba allah alaiha bi kufrihim enna mes allah subhanahu wa taala e baam hinge hittahuga bani sikka jese wa fa e baam hum kafarum ge sabun kufur e baam hum kufur ge sabun fala yu'minuna illa qalila madu bayak menu imanen nu anate mi hinge tan bar madu bayak imam yahudi ge teren khasa ko enna sorang ge teren fudayar kam mi hum imam bi rasulaya yahudi ge teren madu bayak imam bi wa bi kufrihim wa qawlihim ala maryama buhtanan azima adi ebamihun kafarum ge sababun adi maryam ge fanu ge macca boduwegen wa buhtan dogin dogu hedum ge sababun emihun allah la anil debbi maryam ge fanab ge ebamihun hoturu badnam wa hakata deke izine koffa wa anhenake vihe dari pula ki izine ge dari ke kya bar tuma takuri mi yahudi nakimi ka maryam ge fana ki ei tahiru be kambale tamam allah subhanahu ta ki tu quran ge hekide wafwe وقولهم إنا قتلنا المسيح عيسى بن مريم رسول الله وما قتلوه وما صلبوه ولكن شبه لهم أدي أمامهم مهم بنوم كسبب تمنى من مسيح عيسى بن مريم تمنى من قتل كريم مهم بن قتل كريم تمنى من الله رسول عيسى بن مريم مريم كفانو كدار عيسى كفانو تمنى من قتل كريم الله كروني وما قتلوه أميهن نكي كليفانو قتل نكرونه وما صلبوه دي صليب قبس من غني مي هنك ولكن شبه لهم ان مس الله يساق فان غ بتر غ هم مي حكو ام هنا دكوي هم مي حكو مي هم صليبا ني وان الذين اختلفوا فيه لفي شك منه ادي كلي فان ام دو اختلاف وي مي هم يهود ام هم باهر شك شك ما تي غ وما لهم به من علم الا اتباع الظن ام هنا كلي فان به غتون حقيقي علم اللي بفين وي ام هم هم كان هي كتباون هم كمن كوري مي هن وما قتلوه يقينا ام هن كن هم يقين وما سيساك فانو قتلن كوري بر رفعه الله اليه ادي كين هي الله سبحانه وتعالى كلام حضرت اكلي فان اوفل لي مي اي مي صريحه ايه الله سبحانه وتعالى مي تي كيت قران بيان كرم وافا اكلي فان اود ننجي وا كما كودي راجه كوري ترجمه كسي تي اكلي فان طبي مركم مربي وا طبي مركم مربي وا متواتر حدیث تنگے بوئیں ایسا متواتر کو حدیث وارد بوئیں ایسا بوئی فہو زمانو کی عیسیٰ فان وڈایا گننا وانا ادھی بین علم میرے ودال بے عیسیٰ فان وڈایا گننا وانا کمان انکار کو فی میہا کی کافر کے سو بکی ایہا صریح کو رسول اللہ صلی اللہ علیہ وسلم متواتر کو کلی فانو کا حدیث تنگے گو تثابت ہے فایسا واتی ادھی گروانو کے آئے مینی کڑے لگن انگا ویفا اللہ بر رفعہ اللہ الہی میتانگا میبہمی ہم عیسیٰ فان طبی مرکم مروج کم بنامی ہوں mimi hu quramane ki adikin he allah ta'ala ke fanu ke daraja ukullahi arabi bahawis khilaf arabi bah khilaf arabi bah ke rafa'a min nafsu ke fahata itru ehin lafzin ayyanuni ehin mane ke echchamati wari kurmakan istimale nu kurawena ehnun kiyane echchenne giwa ha kamihen ne ne kumak kiyane rafa'a ufulum allah ta'ala bar rafa'ahu allah ilayhi ehnun ma anan daraja mati wari kurawena ma annani bar rafa'ahu allah darajatan darajatan fahata annan jiyen rafa'age fahata daraja mativeri kura kamu gawa kamu gawanama daraja fahatang annan jihene henon daraja mativeri kuruma kanwana kale fan hama zaatu fulagen ekale fan allah subhanahu wa taala ufullay macha bar rafa'ahu allah ilayhi adikin he allah kale fan ufullay fi macha ekalange hazrata ufullay fi mitanga muradaki ilayhi sen aswa sariha kun ibara mati dalil kofa ekale fan allah subhanahu wa taala udannen geywa ka emme tiri uduge kale fan ba innai mi haru rasulullah sallallahu alaihi wasallam hadis ukura wafa isa ge fan wadanu gannawani he masih ibn maryam adulu veri veri egge gotugami umata wadanu gannawani he giyamate gaimen wana hadis ukura wafoti mutawatir konge bain hadis ul bar duwen as wa kana allah azizan hakima adi allah subhanahu wa taala izzat teri hikmai banta godige maras kalaange wa in min ahli alkitab illa la yu'minanna bihi qabla mautih mati an dalil isa ge fan wadaya gannawani kam go sariha ibara dalil Allah ikrun wa in min ahli alkitab illa la yu'minanna bihi qabla mautih evves ahulu kitabiya kunwane nuwane ekalefan maruma kurin kalefan iman nuwane ebahi huriha ahulu kitabin kalefan avhare wada gennem kuriga de kalefan iman wane nikam bala ekalefan huriha ahulu kitabin iman vejjeta nuwata e zamanu maru ekalefan avhare wada gennem kurim misalaka avhare wada gate munimiyum evves tarihi riwayata kun nonnane dalil dekke ekam huriha ahulu kitabin kalefan iman dikame khudu yahudin e revi revun revi isa ge fanu gatul kolluma saliban nekuma yahudin imanen we ahlu kitabin ei allah we qurbani kalifan awharamu ge kunin kalifana iman manete muriha yahudina huriana sawara adinu we hama yagino bas ebbes miha kan nubuna wena vejje ke yahudina nuwe kalifana ki iman yahudin mesmana de kalifana iman yo tipun allah wahi qurba ege mane ki sagana wat wada ganna mane wada gatma pahuge e wagu tibe huriha ahlu kitabin kalifana tabawa ekalifana wada ganna hakime gotuga salib mugurala wana uru nattalawan huriha yahudina nasoran ebagutu bimati gati huriha men isa ge panat tabawa huriha ebagutu gati bi yahudina nasoran naki ei waram nasibu eri bae e imam mu ge nasibu liben ebagutu gati bi huriha ahlu kitabinna ema ahlu kitabin huriha ebagut diriti bi huriha ahlu kitabin ebagutu bimu gati bi huriha ahlu kitabin isa ge panat tabawane muwaffahu ge isa ge panat dewa harawane adinu we hama yaginu bas huriha ahlu kitabinna isa ge panat tabahae ईसा के फानुगा जमानु का ताय कं तसव्वुर कुरवे ईसा के फानु जमानु का यहूदी कले फान हसद वेरीवी आदि एकले फान सोली बन्नंग एमी हम मसाहे कुरी आदि एमी हम हितुं एमी हम ईसा के फान सोली बन्नंगे नेगी मराली एमी हम हितुं एमी हम ईसा के फान एनम सल्लल्लाहु वलाकिन शुब्बिह लहुम तल्लाह एहम मीहा को ईसा के फान को वत्तर को बेहटते सिफा का बेहटते एहम मीहा को मन सोली बन्ने गुने कले फान का ईमान नवे हुरी है एकम को अल्लाह ने कुरानी कले फान अवहारे वडा का तुम कुरिन हुरी है अहले किताब में कले फान ईमान वानते ويوم القيامة يكون عليهم شهيدا ادي قيامة دوهوغا اميهم غمچ كليفان هكيدني بكليغو توغا ويودا غنوانه فبظلم من الذين هادوا حرمنا عليهم طيبات احلت لهم وبصدهم عن سبيل الله كثيرا اميهم يهودي اميهم يهودين اميهم اميهم انياويرم سبب نتي من الله بامن حلال قربي اتن حلال تكچن حرام قربي وبصدهم عن سبيل الله كثيرا ادي گنا بايكو الله گ ماگون اميهم منا كوريتي وي اتب بايكو دين بنا ندي دين بنا ندي مي باميهم منا كوري واخذهم الربا ادي ربا كيو مگ سببن نه وقتن هو ان ادي اميهم نبني ربا كيو منا اس كوري فاي اهن نم سبا اميهم ربا كيو مگ سببن نتي من الله بر تجسوي اميهم نا واكلهم اموال الناس بالباطل ادي ميستهم گ مدات باطل گتو كيو مگ سببن نه باميهم rishwatu emi honge tere ge rishwatu emme boda taaraf vegen di ai ai emi hon mulim bas rishwata emi honge huriya boda tim masala tanim maden rishwata emi honge mudabat lugo to kemi wa a'tadna lil kafirin minhum azaban alima adi emi honge tere ge kafaru emi honge bahi islam nu emi hon rasulat taba nu emi hon dannare e kafaru nattaka adi man allahu veendeni azab tayyar kurba fa yani lakini rasikhuna fil ilmi ekamaku ilmu ge hardana mi hon ilmu ghar danami emi nga tere gati bi ilmu ghar danami misal ka abdullah ibn salam abdullah ibn salam ki ay yahudin ge bodo ilmu riye allah ge rasula fe ni wadaya ga tuma ehuga islam wadaya ga ay emi nga tere gati bi ilmu ghar danami hun nang ege haggu hama aw ma ko ege jey haggu kan lakin ar rasikhuna fil ilmi ekamaku ilmu ghar danami hun emi hun ge tere wal mu'minuna adi mu'minun yu'minuna bima unzila ilayka le fa nang ge ba wale bu echa ke bahi qur'ana tabawanate mi iman banate wama unzila min qablik alik adikale fanu kuriga bawale wunu faittaka wese mi hum iman banate ebai emi hunga terembes ilmu ga hardana mi hum ilmu erin haggu hama fenu maay ko haggu aw maay hugu mi hum iman banate wal muqimina salata ad emi hunna kiye namaz qaim qur'an emi hunne wal muqtuna zakata zakai dene emi hunne wal mu'minuna billahi wal yawmil akhir ad allah ra akhir duhan iman banane mi hunne emi hunna ki ulaika sanutihim ajran azima emi hunne itiman allah ba mi hunna boduwegen wa ajru devwana bay boduwegen wa ajru devwana bay ki ba mi hunne itiman allah boduwegen wa ajru devwana bay ki e ba mi hunne ami ha isa mi reden kur kolla aye to yati qur'anu allah subhanahu wa ta'ala ehama amilla ra'ya dalila ka ekune amilla ra'yan ehama puna fa ehari ko badalilu kale fan tobi marakum marwi kam gadali hukum ga aye rangal ae malaike bekale ge hukum ga uduga hunnai ei e bahuri bay dalita e taqwa kare fan farin hukum ga e bune malaike te ge gotakunu iblis se sori kuri ge malaike te ge hukum ga malaike te gotakunu malaike te ge hukum ga malaike bekale ge hukum ga uri hukum e bune malaike bekalu ga bay sifata ei fari kulu maka ben manuwe kaawin kulu maka ben manuwe e fada bay kandata kare fan ben pulu nuwe fem veru maka kale viska maka ए मलाइका बेकले के हुकुम के इंसान के हैसियत बा हो मलाइका बेकले के हुकुम का तिरवानवा तिरवाडा नाना एई बायतुल मी मनारतुल बायदा के दिमिश्क गहुरी मनारतुल बायदा के मुन्नार कारियत फबाडा गना जे मलाइका बेकलुंगे एही फुलुवा आज के लेफानु के गाय सिंह टिकितळान एदे मतिन वडा गति मा सिंह टिकितळान moittaken hem vida vida fenti kitake kele fanu mon pulma unna unna ei fatisna ma da bangge goma fa goda ga nawani fatisna ma da jamaata kele fanu wada ga nawani manaratul bayda dimish bo mi haru se bahare manaratul bayda e bahuri miskin e miskin dimish bo bahuri miskin amihar ikhtilafi masalatahu ga ei warabbodu kamen haygatu ga ei warabbodu mawdu mawdu aki ikhtilafi masalatahu ba mihum bun ikhtilaful ummati rahma ei doge ummatu ga mihum ge ikhtilafaki rahmateke rahmatin nun ei ki ba ba ikhtilaf nu mang allah ki ti qur'an ge tang ayat ge bayan qur'an ba fe oti go ala ba fe oti ema rahmat kan nuar ikhtilaf mihar ikhtilaf e fiqhu ge fiqhu tanawus ge ndiyung ei ikhtilaf ge ba salabuta fiqhu tanawus ge ndiyung اسما بے کلو کے زمانے گس ابہوری اختلاف تب فرعی مسئلہ تا ہوا اختلاف بہوری اصل اختلاف فدگن دے وسنو مگے تفاتم کے سبب ایک بے کلو نہیں کوتا وسنو نہیں مثال کا ایک مثال رسول اللہ صلی اللہ علیہ وسلم بنو قریظہ دعا کے دعا ہوگا بنو قریظہ اے احزاب ہن قران نہیں منو دعا ہو رسول اللہ صلی اللہ علیہ وسلم ہتھیار ننگا ہتھیار باب وافے کلیفانو فمر من ہن نانی کو کلیفانو گاتا جبریل فانو وڈا گندن نانی خلیفہ فان ہتھیار بے بے ہی ادی تیمن نہ منو بابا ہتھیار خلیفہ فان امر کر بارہ صاحب کنا الو ہتھیار اڑوما ادی بنو کر یا دایا دیما ای می ہن کے کانتن نیما ای رو ای می ہن ہتھیار ہدو والا مش مش کنا ای بے دی فسر سر ای ہدو ہی فافوتی مدینہ گے میو ہدو والی رسول اللہ صلی اللہ علیہ وسلم صاحب کنا ان گی اسر نماز تی بے می ہن کو گن وانے بنو کر یا دایا نو گہ بنو کر یا دایا نو گہ تی بے می اسر نماز کو گن وانے بل میتاں گا صاحب کنا اختلاف اثر نماز وقت جہج مگو مدوگ تیبا ادی بانو قرہ دایا اما نو فورنس ابا می ہن بولن تیبا نما نماز قران ان ابا کو دالوانی خلی من کنے کہ اللہ رسول اللہ بنی حدیث بو قرہ بانو قرہ دایا نو نماز نو قران ابا کو من اصل کلے ایک فان کے مراد کی او حدی میں تیبا نما اوہ تیبا نما می دس وی ہونی حقیقت کو کو لاس وی اما می تا نماز کرو میں نماز وقت جہج نماز قران جے اصل کلے فان کے مراد کی ebbe ko namaz kuri ane baye ko edwa huga asr namaz kuri iro sunu fahum e banu kure ba gossa rasulullah sa amru fula e kalifan de baami hum kure ebbes baye kan ecche ke vidalen ebbes ecche ke vidalen me sababa ki kine ijtihad kuri e kom me sebbe ko egen rangali ane baye ko goss e kam ko ecche ke kalifan vidalen no wiki begen kuri do e ga hadis baye me gajje e ilmu riya ijtihad kon hagga di ma wejja de ajru hagga di ma no wejja en ajru e ijtihad ge ajru ema ijtihad de baye kan bes kure vi ijtihad e bay ko dimawane an bay ko dimane nwane ha gagga ka dimanu yakas emuna malamat ne sabab ki emihun ikhlas ter kama ekuga ijtihad kuri kuri ma adi hagga dimanu wi emihun ei adi hemmasale e gotun haggu ei ekechen haggu de chakan nan nan haggu ba ba yakab be igen nu dan ema misale kan ilmering ge teren debay ko de gotaka vidal fo vijja kom mesek kol ga haggo nan shakke vesnai hagge debay nwane de kol kan hagge ni nan ای علم رنگ راجه و اولی حق دی با کنی نا نا یقین ایک تر ایک گور رنگل وان ایک تر دم مثال کا میہ دے گو تو گہی فاگن وان ایک گو تو گہی فنجے نی نا ای ہی فنجے نی مثال کا عام من نو تی اے نا بس کم سفر کا سی کڑیا ہی انے نگے نے کم سفر کا مسلا دین تندرو دن می ہوتی بہن تن کڑا علمی می ہوتی بہن می ہوں نا اگے نے دے با می ہوں واہ کا دکہ فوری رو می گن دلیل ایم ورگ دے کون کڑے گتو دلیل ورگ دے کڑو گہی فنجے نی دلیل ورگ دے کڑو گہی فنجے نی den otin salakan aam aamun nan onnaani gotaki emi hunna belaveni mujtamauge ijtimai gotun emme bodan mashhur wefawa ilmuriyeg gebas ena hifani emme boda mujtamauga ilmuri kamuge gotun mashhur wefawa miha gebas ena hifani ei aamun na anga wefawa gotaki amonangoti komes mihage bas ehunta amonangoti egoi komme sek kolakan ena debi hun buna goin hata agennwa debi debi ami hun buna gote ei hagge de kolakan na na haggoi ekech hagda ki ekech al haqq wahidun liman midalwani haggo ekech ke de kolakan nu dane komme sek ko tinu ba ko buneva komme sek ko aninu ba ko buneva mer hadise ber dhaif hadisa sah hadisa ba mi hun misal ka e bohri dhaif hadisa amal ko fa dhaif hadisa akola fatwa di hun misal ka hanafi mazhab ko gina fatwa ta gina dhaif hadisa akola no tara aya ei gina hadisen nge baamna libi fa da mi hoti ra'yan hende hennuni dhaif hadisa kan masalani ma fa hennuni amil ra'yan masalani ma fa dalilo ikola tabawa jiheni ema ikhtilaf bunge ikhtilafu ge aslaki mi hunge sikundi tahu ge wisnun tafatum ge sababun ikhtilaf wei fahuri ei hadisen aslu e bohri baing ilmi rim vidala fa tardun wana dinu ge wisnasse timan nagata gennare timan nai tihallu kod deena ta'aruduwa dinastaggenas balaati timannagaata timanna itihallu koddena me buhuril marimidaalu efa waragginail marimidaalu man dinasetta arud nuwaane sohha dinasetta arud nuwaane den ta'arudu jahadana go ittange baharun laha ko goda ilmerin baya korabla Allah subhanahu wa ta'ala si ah itta kan nara tikale kon ai ae adi hem masale Allah subhanahu wa ta'ala kan kula man takamoy kita udare hunna duniye ge mikan tatta ka bale ali ma adi mi hunge nafsu takav visna ali ma ya ahum pura katte kenu e ayatu ge ki ayatu ge ni kommyakas den e ne gatiye kafarun ge arkarita kun nae mi hunge burakarita kun na tiyenge gi fenne kommyakan nafsu taka visna ali menge na allah kulad man taka mugi kitan nafsu taka gas allah vani labba fa e gen dalil nage na kafarun ves muslimun ves nafsu tammi ayin isha harakat kurum gami bar mi konche allah kulad man taka mugi hekke ne walum ge bar mi visna ali menge na mi ہاں یہ سم اللہ کے انسان نے می انسان کے عمل تو سے اللہ کے مخلوق ہے آئے اور کو نہ تعلم اور گناس لو ایکو اور قتل وانے ہوتی اور ایک معنی کہ اور گناس لو ایکو ایکو اور نتالبان ای ہم ابھی کلمہ ہے لا الہ الا اللہ محمد رسول اللہ یہ کلمہ ہے اے عیسیٰ کے فن تبا ہوں گے تانگ مراد ہے عیسیٰ کے فن وڈا کرنا وانی می امتو کے حاکم کے گوت کے رسول اللہ صلی اللہ علیہ وسلم حدیث کو کرا ہے عیسیٰ کے فن تبا ہوں مثال کا میہار می امتو کے بڑو علم ری کے تبا ہوں اے اللہ کے رسول تبا ہوں ان بنا ودان علم ری تبا وجے علم ری تبا وجے رسول کے مکان نے نے دعوت دینی دعوت دے مونگے دانی یہ تبا ہوں اے عیسیٰ کے فن تبا ہوں کے تانگ ما اللہ کے رسول تبا ہوں ای می امتو کے حاکم کے گتو کے عیسیٰ کے فان وڈا گنا وا ای شہادت کو دے کلی ماما عیسیٰ کے فان وکی رسول ہے کو تکنو وڈا گنا اکما کو کلی فان کی رسول ہے اے رسول کم کا مقام ہے کلی فان کی میں اتلے وی کی نو اللہ سبحانہ و تعالی ای کم فہ زمانو کے حاکم کے گتو کے وڈا گنا نو عیسیٰ کے فان اے ویس رسول ہے کہ ما ایک مد دلیل قرہ دلیل ہے ما ایک مد دلیل قرہ دلیل ہے رسول کو وڈا گتی اے بے کلگ گے ummatuge daayyege gotuga rasulaku wadaagatun ei allah ge rasulaku ಹಾ ಬದಲುಮೆನ್ನು ಯಾರು ಯಹೂದಿನ ನೇತಾಗೆ ಎವಗುತ್ತು ಯಹೂದಿಗೆ ಗೊತ್ತುಗ ತಿಬಿ ಮೀಹು ಯಹೂದಿನ ಸೋರಾಂಗೆ ಗೊತ್ತುಗ ತಿಬಿ ಮೀಹು ಇಸ್ಲಾಂ ವಾನ ವಾಹಕ ಮುರಾದ ಈಸಾಗೆ ಫಾನುಗೆ ದೌವತ್ತ ಗಬೂಲ್ ಕುರಿಮ ಏ ಈಸಾಗೆ ಫಾನ್ ವಡಾಗನ್ನವನಿ ದಾಯಿಯಗ್ಗೆ ಗೊತ್ತುಗ ಎವಗುತ್ತು ಎಮಿಹುನ ಗಬೂಲ್ ಕುರವೇನೆ ರಸೂಲಾಗೆ ಬಸ್ ಹುಳುಗೆ ತೇದು ಕಾಣ ರಸೂಲಾಗೆ ಬಸ್ ಹುಳುಗೆ ತೇದು ಕಾಣ ಎಮಿಹುನ ಗಬೂಲ್ ಕುರವೇ ಇದೆಂಗ ಇಸ್ಲಾರಿ ಇಸ್ಲಾರಿ ರಿವಾಯತ್ ಇಸ್ರಾಯಿಲಿ ರಿವಾಯತ್ ಅವಾಹಕೆ ಕಿ ಅಲ್ಲಾಹ್ದಂಗ ತಿ ಬಯಾನ್ ಕೊರ ವಾಫ ವಲಾಕಿನ್ ಶುಬ್ಬಿಹ ಲಹುಮ್ ಎಮಿ ಹುನ್ನ ಈಸಾಗ ಫಾನಗ ವತ್ತರ್ಗ ಹೆ ಮಿಹ ಅಲ್ಲಾಹ್ ಫಾಳ ಕೊದ್ದೆವಿ ದಂಗ ಇಂದ ದನ ವಾಹಕ ಹದಾಯ ಲಹಕದೆ ehen mar yahudin oti emi hunna barabbol kesse ke diwa yahudin kurima karuhim makarahila tenge emi hun beenu bi isa ge fan wada ga tima isa ge fan ad besta bai baragina mi hun emi hun beenu bi isa ge fan natta ren e ratta emi hun ge dinan oyeve enu ne emi hun ge dinu wase baba yak oyeva de isa ge fan natta bai emi hun isa ge fan soliba den isa ge fan ge sifa ge hemmi akum yaru hun soliba emihun emihunna visnaadini isaage faanu amillen ekan kurevvi kama isaage faanu ekan kurevvi ummatuge mihunge faafata boluga alwaafa ekale ekaffaraay gotu kama ei giyamata hamen annaaneha nasoraange faafata oti isaage faanu ge boluga alwaafa uriyari yahudi maaf ay nasoraana maaf yahudi ge mihunna visnaadi feni gota horiha nasoraana maaf kitan faafa ves kuranvi emihunna maaf ಈಸಾಗ ಫಾನ್ ವನಿ ಗಿಯಾಮತ ಹಮ ಅನ್ನಾನೆ ಹೆ ನಸೋರಾಯ ಗೆ ಫಾಫತ ಎಕಲಿ ಫಾನ್ ಇಸ್ತರ ಫುರ್ಗ ಅಳು ಅಳುವಾ ಎಮಿ ಹುಂ ಬುನಿ ಗೋತುವ ಏ ಬಹುರಿ ಬೈ ರಿವಾಯತ ಎನ್ ರೋಹಿ ಗೆನ್ನಾನೆ ವಾಹಕ ಎನ ಆ ಗುರುವಾನು ಗನೆ ಕಿತೆ ವಾಹಕ ಎಂಗೆ ಬಹಾರಿ ಆ ಗುರುವಾನು ಗನೆ ಕಿತೆ ವಾಹಕ ಎಂಗೆ ಬಹಾರಿ ಉಳಂಗ ಫರಾತುಂ ಇರು ಅರಾನೆ ವಾಹಕ ಎಬ್ಬಸ್ನೈ ಗುರುವಾನ ಏ ಬಹುರಿ ಬ್ಯಾವರ್ ವಾಹಕತ ಗುರುವಾನು ಕನೆ ಗ್ಯಾಮತ ಗುಡತೆ ಅಲಾಮ ಇತ್ತ ವೆಸೆ ಬಹುರಿ ಗುರುವಾನ ಕುನೆ ಸ್ವರ್ಗ ಮೀಹುಂ ವನ್ನರ ಮೀಹುಂ ಗೆ ಸಿಫಾಯ ಹುರಿ ಹಚ್ಚಿ ಬರ್ತ ಗುರುವಾನು ನೈ ಹದೀಸ್ ಗೋತಿ ದಜ್ಜಾಲು ಗೆ ವಾಹಕ ಇಶಾರಾ ಇತ್ತಂಗೆ ಬಹಾರ ಸರಿಯ ಕೊನೆ ತಾಸ್ ಎಹೆಂ ಅನ್ನಾನಿ ಬ್ಯಾವರ್ ಸುವಾಲ್ತಂಗೆ ಬಹಾರ ಸಾರ ಎಹೆನ್ ನಬಿ ಬೇಕನುಗೆ ವಾಹಕತ ಗುರುವಾನುಗೆ ಬಹರಿ ಮೂಸಾಗೆ ಫಾನುಗೆ ವಾಹಕ ಎಮ್ಮೆ ಗಿನೈ ಕಿವೆ ಅಲ್ಲಾಹ್ ಗೆ ರಸೂಲ ಅಬ್ಬಾ ವಾಲೆ ಬನು ಫೈಂಗೆ ತಿನ್ ಹ ತಿನ್ ತನೆ ಎಕಲೆ ಫಾನುಗೆ ವಾಹಕ ಅಲ್ಲಾಹ್ ಮಿ ಗುರುವಾನುಗೆ ಬಯಾನ್ ಕೊರೆ ಎ ಕಿವೆಗೆ ಅವ ಬಕರುಗೆ ಫಾನುಗೆ ನಾಮ ಫುಲ ಉಮರುಗೆ ಫಾನುಗೆ ನಾಮ ಫುಲ ನೆ ಗುರುವಾನಕು ಜೈದ್ ಬನು ಹಾರಿಸಾಗೆ ನಾಮ ಫುಲ ಬ ಗುರುವಾನುಗೆ ಸುವಾರ್ ತಮು ಫೆದೆ ki vegan to me dajjal ga ke sorry hai nas sun sabit ve jan sorry hai nas sun yo ti sabit ve rasulullah sallallahu alaihi wasallam hadis us pulong ti sabit ho dajjal wada ga na na anna na wa ah araf surat ke sate ek addi hai bana ayat ke tafsir ಸತೇಕ ಅಡ್ಡಿಹಾತೆ ಯಸ್ ಅಲೂನಕ ಅನಿಸ್ಸಾಅತಿ ಅಯ್ಯಾನ ಮುರ್ಸಾಹ ಕುಲ್ ಇನ್ನಮ ಇಲ್ಮುಹ ಇಂದ ರಬ್ಬಿ ಲಾ ಯುಜಲ್ಲಿಹ ಲಿವಕ್ತಿಹ ಇಲ್ಲಾಹು ಸಕಲತ್ ಫಿ ಸಮಾವಾತಿ ವಲ್ ಅರ್ದ್ ಲಾ ತಅತೀಕುಮ್ ಇಲ್ಲಾ ಬಗ್ತ ಯಸ್ ಅಲೂನಕ ಕಅನ್ನಕ ಹಫಿಯುನ್ ಅನ್ಹ ಮಿ ಆಯತುಕ ಮಿ ಅಲ್ಲಾಹ ಕುರಬ್ಬನಿ ಕರೀಫಾನ ಇಬಾಮಿ ಸುವಾಲ್ ಕುರಾನ್ ತೆ ಗಿಯಾಮ ಇಬ್ಬಾನ ವಗುತಕ ಬೆಹೆಗೊತು ಗಿಯಾಮ ಇಬ್ಬಾನ ವಗುತಕ ಬೆಹೆಗೊತು ಕಲೇಗಫಾನ ಇಬಾಮಿ ಸುವಾಲ್ ಕುರಬ್ಬಾನ ತೆ ಕ ಖಲೀಫಾನ್ ವಿದಾಳವಾರ ಇನ್ನಮ ಇಲ್ಮುಹಾ ಇಂದ ರಬ್ಬಿ ತಿಮಂ ಖಲೀಫಾನ್ ಗವಿರಸ್ ಕಲಾಂಗ ಹದರತುಗ ಏಗೆ ಇಲ್ಮುವಾನಿ ಎದುವಹುಗ ವಗುತುಗ ಇಲ್ಮುವಾನಿ ಎಬ್ಬಸ್ಮಿಯಕ ನೇಗೆ ಲಾ ಯುಜಲ್ಲಿ ಹಾಲಿ ವಕ್ತಿಹ ಇಲ್ಲಾಹು ಎ ವಗುತು ಹಮೈಕನಿ ದೇನು ಉಡಗಿಂ ವಫರಾತಕಿ ಫರಾತ್ ಎಬ್ಬಸ್ಮಿಯಕ ವಗುತನ್ನ ತೇಕಲಿ ಕಲಾಂಗ ಅಂಗವಾದ ಬಾಫ ಸಕಲತ್ ಫಿಸ್ ಸಮಾವಾತಿ ವಲ್ ಅರ್ದ್ ಉಡ್ತಕ ಬಿಮುಗ ರಬ್ಬೊಡು ಹಯಾಬವಂತ ಎಚ್ಚಕೆ ಗಿಯಾಮತಕಿ ಉಡ್ತಕ ಬಿಮುಗ ಏಗೆ ಬುರಕಮ ಏಗೆ ಬರ್ದಂ ವರಬ್ಬೊಡೆ ಉಡವ್ವಸ್ ಇಲ್ಲಾಲೆ ಬಿಮವ್ವಸ್ ಇಲ್ಲಾಲೆ ಕಿಯಾಮತುಗೆ ಹಾಬವಂತ ಕಾಂ ಲಾ ತಾತೀಕುಮ್ ಇಲ್ಲಾ ಬಗ್ತ ಗಿಯಾಮಿದ್ದುಸ್ ನಾನ್ನಾನೆ ತಿಯಬಾ ಮಿಹು ಗಾತಕ ಕುಲ್ಯಕ ಮೆನುಯಿ ಆ ಕುಲ್ಯಕ ವಾನಿ ನುಕುರು ದ್ವಯಗ ಕುಲ್ಯಕ ತಾಳ ಫಿಲಿ ಗಾಡಿವೆ ನಮ ಕುಲ್ಯಕ ಹಮ ಮಿಹು ತ ಮಿಹು ಉಳೆ ಉಳೆ ತಿಬ್ಬ ತಾಳ ಫಿಲಿ ಸುಮ್ಮಾರ ವಾ ಬಗ್ತ ಆ ಕುಲ್ಯಕ ವಾನಿ ವಾಹಕ ಯೋತಿ ಬುನ ವಿದಾಳ ಎದುವ ನೇ ಗೆನ ತಾನ್ನಾನೆ ದ್ವಯ ನೆಬುನಿ ಎದುವ ಹುಗ ವಾನ ಕಮನ್ನೇ ಗೆ ಬಸ್ಮಿಯಕ ಗಿಯಾಮತೆ ہم ای دو کلیا کا ہم ہی ہوں ہم ہی ہیں گا بھی گا ہم اولے اولے تھی با کلیا کا تاڑ پھر ہم مالا با ہم ہی ہیں کو حدیث القران میں فرتا تاڑ پھر گا اڑو سوانی اڑو ہانی جمال تہ کا فین دین وگن فین گڑن ہدان اولے می ہتا فرتا ما اڑو ہا اے نہ ہم مسکتو گے بو ناڑ اے نہ کہ آمدنی ہو دوں گا مسکتو گا اولے کو اے نہ فرتا ما اڑو ہی تاڑ پھر گا اے لفا کرے اوت کے فلسطین گا اے فلسطین کے حساب کا میں فرتا ما اڑو ہی فرا فلسطین کے حساب تاڑ پھر گا ಆಯೆ ಕುಲ್ಯಕ ಅನ್ನಾನ ವಾಹಕ ಇಬ್ಯಾವರ ಆಯ್ತವಗೆ ಬಾರೆ ಕುಲ್ಯಕ ಜಿಯಾಮ ಜಾಯಮಾನ ಏಕ ಮಾನಕಿ ಮಿಯಾ ತು ಮಿಹ ಮಿಹನ್ ತಿಬ್ಬ ಮಿಹನ್ ಗಾಯಮಾನ ವಾಹಕ ಎನ್ನು ಅದಿಯ ಬೋಯ್ ಬಗುತು ಎ ದುವಹು ಎ ಅನ್ನ ವಾಗುತೆ ನೇಗೇನ ತಾಯ ದುವಹು ಸಮ ಎ ಗಿಯಾಮ ಬಾನೆ ದುವಹೆ ಮಿಯಾನ ಅದಿ ನು ಬುನವೇನ ಮಿಸಾಕ ಮಾದಮ ಗಿಯಾಮ ಬಾನೆ ಕಿ ಅದಿ ಅಲಾಮ ಆಯ್ತಂಗೆ ಬಾರೆ ಫಾಳವಾ ಏಕಮಕು ಎ ಫಾಳವಾ ದುವಹುಗೆ ಬಸ್ ಮಿಯಾ ಕನ್ನೆ ಗೇನ ತಾಯ ದುವಸ್ ಕಮೆ ಫಾಳವಾನಿ ಮಾದನ್ನು ಅನೆ ದುವಸ್ ಕಮೆ ಎ ದುವಹು ಫಾಳವಾ ಇರು ಫಾಳವಾನಿ ಹಮ ಎ ಕುಲ್ಯಕ ಗಿಯಾಮ ಗಾಯಮಾನ ಏ ಬುನಾಯ್ಚೆ ಎಹೆಂ ಬುನೆ ಫಾಯ ಬಹಾರಿ ಬಾಯ್ ಏ ಬಹುರಿ ಬಾಯ್ ಹಮ ಇಲ್ಮ ಹರಿಂ ಬುನೆ ಫಾ ಎದೆ ವಾನ್ ಗೊತ್ತ ಕಿ ನೇ ಗೆ ನ್ಯಕ ನುಬುನೆ ತಮಿಯನಿ ದುಹಾ ಕುಯ ವಾನಿ ಕಿ ಗಿಯಾಮತೆ ತಿಮನ್ ನಮಂಗ ಐಮ್ಮತಿ ಗಯೋತಿ ಏ ಇನ್ಸಾನು ನುಬಾವೆ ಗೆ ದಿಯ ವರ್ಕ ಗಿಯಾಮ ಗಾಯ್ ಬುನೆ ಕಶಿ ಗೆ ದೇಖ ಮಕ ಅಲ್ಲಾಹುಗೆ ಮಶಿಯತುಗೆ ದಾರುಂಗೆ ಹುರಿ ಹಾಕಮ ಹಿಂಗಾನ ಯಾಕೋ ಶಕ್ತಿ ವಿಸ್ ನೈ ಅಲ್ಲಾಹುಗೆ ಇರಾದಾಗೆ ದಾರುಂಗೆ ಕಂತ ಹಿಂಗಾನ ಏ ಅಲ್ಲಾಹ ನಿಮ್ಮ ಫೈದ್ದು ಹವಾನ ಮಿಸಾಲ ಕಮ ಮಿಹೆಗೆ ಫುರಾನ ಲಿ ಬಾಫತಿ ಮಿತರಂ ಕುಜ್ಜೆಗೆ ಫುರಾನ ಲಿ ಬಾಫತಿ ಜಪಾನ ಹುಗೆ ಮಿಸಾಲ ಏ ದು ಹೋ ಬೇನು ಮೆ ಜಿಹೆನ ಜಪಾನ ಹುಗೆ ನಾ ಕೊಮ್ಮೆ ಗೊತೆ ವಿಸ್ ಜಿಹೆನೆ ನ ದಾನ ಜಿಹೆನ ಜಪಾನ ಜಪಾನ ಹುಗೆ ನ ಮರವಾ ಏ ಮೊತಿ ಹದೀಸ್ ಕಾ ऐ गोतम मति अल्लाह गे मशियत गे धरंगुर या कमे वानी ए मी हुन्नु बाय गे दाने दुहां ए आदि मी हुन्नु बाय नु मंगुर ति बस मी हुन्नु बाय गे दाने गोस अल्लाह गे कलिमा दुलुं किया हम एक क्वेश्चन हु नान किया मे गाय बाय रसूलुल्लाह हदीस अल कुरानी बि मति गे ति बि एम मे नु बाय मखलूं गे मचरे किया मे गाय मुआन हुस्नार कवंत वेरे ति बेन किया मे गाय बाय बि मति गे ति बेन हुस्नार कवंत वेरे हुस्नार कवंत वेरे يسألونك كأنك حفي عنها ميهم كليفانا ادوها بيغدون سوال كوري كليفانا ايكن انغيميه فدا انغيميه فدا سوال كوري ايميون هيوا كهلي كليفانا انغيه ادوا قل انما علمها عند الله كليفانا يدال واري ادوه علمني الله غادرتك ولكن اكثر الناس لا يعلمون كم ميستهم كوري غنا بيكن كننغه نودانيت ಏರುಗ ಎವಗುತು ಐ ಎವಗುತು ಖಲಿಮ ದುಲುಂ ಕಿಯಾಲೆವೇ ನೀವೆಸ್ ವರಂ ಈ ಮಾಂತೆರಿ ಹಕ ವರಂ ಈ ಮಾಂತೆರಿ ಹಕ ಖಲಿಮ ದುಲುಂ ಕಿಯಾಲೆವೆ ಎದುಹುಗ ಎ ಫಿತುನಾಗ ಬೋಡು ಕಮುಗ ವಾಕ ಈ ಒನ್ನನಿ ಕಾಡುಗೆ ರಾಳ ತಂಗ ಅನ್ನ ಹಿಂ ಫಿತುನ ತಂಗ ಅನ್ನಾನೆ ಹಿಂದು ಮುಸ್ಲಿಮ ಗೊತ್ತು ಗೊಂಡ ಮಿಯ ಹವೀರ್ ವಾರು ಕಾಫರವಾ ಹವೀರ್ ಮುಸ್ಲಿಮ ಗೊತ್ತು ಗೊಂಡ ಮಿಯ ಹಿಂದು ವಾರು ನನ್ನ ಕಾಫರ ಗೊತ್ತು ಎಹಾ ಫಿತುನ ತಗ ಬೋಡು ವೆಗೆಂದ ಜಮಾನ ಅನ್ನಾನೆ ಎವಗುತು ಇಮಾಮ್ ಹುಣ್ಣ ಮಿ ಹಾದಿ ಸುಳ್ಕೊಳ್ಳೋನೆ ಅಂಗುರು ಅಲಿಫಾನ್ ಗಣೆ ಐ ಮಚ್ಚಲ್ಲ ಹುಣ್ಣ ಮಿ ಹೆಫದನ್ನೇನ ಹುಣ್ಣಾನ ಏನ ಉಳೇನ ಕೀನ ಅಂಗುರು ಅಲಿಫಾನ್ ಕುಳ ಐ ಮಚ್ಚಲ್ಲ ಇಮಾಮ್ ಕಮಗೆ ಎಮ್ಮೆ ದರ ದರಜಾಗೆ ಮಿ ಹಾ ಗೆ ಮಿಸಾಲ್ ವಾದ ಏರು ಗೆ ದಂ ಫರಮ ಮತಿ ದರಜಾಗೆ ಬಹುರು ಯತ ಶಹೀದಗೆ ದರಜಾಗೆ ಮಿ ಹುಣ್ಣ ಲಿಬೇನ ಏರು ಇಮಾಮ್ ಕಮ ಮತಿ ಸಾಬಿತ ವಲಾಫಿ ಮಿ ಹಾ ಯತ ಶಹೀದಗೆ ದರಜಾಗೆ ಸಹಾಬಿಗೆ ಮತಿ ವರಿ ದರಜಾಗೆ ಮಿ ಹುಣ್ಣ ಲಿಬೇನ ಎ ಬಹುರು ಹದೀಸ್ ತಂಗ ಅಸ ಎಮಗುತುಗ ಈಮಾನ್ ಕಮ್ಮತಿ ನೂ ತಿಬೆವೆ ಎಹೆಂದಗೆ ಯತಿ ವರ ವರ್ಗದ ಮೀಹಕಂ ಹುರವೇನಿ ಈಮಾನ್ ಕಮ್ಮತಿಗೆ ಸಾಬಿತುವೆ ಎದುವವು ಎ ಫಿತುನಾಗೆ ದುವಸ್ವರುಗ ಎ ವರ ಫಿತುನಾಗೆ ದುವಸ್ವರ ಎ ಫಿತುನಾಗೆ ದುವಸ್ವರುನ್ ಸಲಾಮೆಯುಮ ಎಬಹುರಿ ದುವಾತ ಬಿಸ್ಕುರನ್ ಅಂಗವೇಫ ಎಯ್ ಎದುವಸ್ವರು ಜಿಹೆಜ್ಜೆ ಮೀಹಾಯ್ ಬಾಲಿಕರೆ ಮೀಹಕುನ್ ಹುನ್ನಾನೆ ದೀಮ್ಮಚ್ಚಕು ಮಿಬುನಿ ಬಾಲಿಕಟ್ಟೆಯಮುನಿ ಈಮಾನ್ ಕಂ ಬಾಲಿಕರೆ ಕಿರಿಯಾವೆ ಸೀಮಾನ್ ಕಂ ಬಾಲಿಕರೆ ಮೀಹಾನ್ ಅಟ್ಟಾರೆಗೆ ದಾನೆ ಎದುವಸ್ಕೊಳಗುನ್ ಹುರವೇನೆ ವರಂ ಈಮಾನ್ ತೆರಿ ಮೀಹಕ ಎದುವಸ್ವರುಗ ಈಮಾನ್ ಸಹಾತು ಗದಿಮ ದುಲುಂ ಕಿಯಾವೆಸ್ಲಿವೇನಿ ಎ ಮುರಾದಕಿ ಎದುವಸ್ವರುಗ ಇಹಾ ಈಮಾನ್ ತೆರಿ ಮೀಹಕ ಶೆ ಸಹಾತು ಗದಿ ಕಲಿಮಾ ಕಿಯಾವೆಸ್ಲಿವೇ ದುಲುಂ ಎದುಗು ಮೌದು ಹದೀಸೈ ಯಾರು ಯಜೀದ ಬೇಹೆ ಗೊತ್ತಂಗ ಬಹುರ ವರಗ್ಗಿನ ಮೀ ಹುಂ ಫಾಡ್ ಫಾಡ್ಗ ವಾಹಗತ ಫತುರಾ ಫೆ ಬಹರಿ ದೆನ್ ಯಜೀದುಗೆ ಎ ಬಹುರಿ ಆಯೆ ಬುತ್ತವ್ವೆ ಸೆ ಕಮಕು ಕಲಿಯಗ ಫಾನು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ್ ಅನಿ ಕುಸ್ತುನ್ ತಿನಿಯಾ ಹಂಗುರಾ ಮೈದಾನ ಹುರಿಹಾ ಮೆಂಗ ಫಾಫತ ಫುಹೈ ಗೆನ್ ದಾನ ಕಮ ಹದೀಸ್ ಹುಡುಕು ರಬ್ದಾ ಕುಸ್ತುನ್ ತಿನಿಯಾ ಹಂಗುರಾ ಮೈದ ಯಜೀದ್ ಬುನ್ ಮುಆವಿಯಾ ಯಜೀದ್ ಬುನ್ ಮುಆವಿಯಾ ಅಹು ಅಸ್ಸಾಬೆನ್ ನುಆಯ ತಾಬಿ ಬೇತ ಯಜೀದ್ ಬುನ್ ಮುಆವಿಯಾ ಯಾಬೇ ಗೊತ್ತುಂ ಬರಗ್ಗಿನ ಮೀ ಹಂಗ ಬರವಾ ಹದಕ್ಕೆ ದೆನ್ ಎಮ್ಮೆ ಬುಡ ವಾಹಕ್ಕೆ ದೆಕ್ಕೆ ಮುನಿ ದೆನ್ ಯಜೀದ್ ಬಯಾ ತೋ ಹಿಪ್ಪೆ ವಲಿಯ ಹೋದು ಹೆದ್ದೆ ಎಮ್ಮೆ ಪುರತ ಮುಆವಿಯ ಅಸಾಬೆ ಕನ್ ಬಸ್ ಕೋಫಾಯಿಸ್ ಪುರವಿಯ ಕಮ ಅವರ ಬುಡ ಐ ಅಸಾಬೆ ಕಲನ ನೇಗಿ ಯಜೀದ ಬಯಾ ತೋ ಬಯಾ ತೋ ನೆಂಗೆ ಮುಆವಿಯ ತಕ ಫಾನ್ ದುನಿಯೆಗ ಬಯಾ ತೋ ನಂಗಾಯಾಫಿ ಅಸಾಬೆ ಕಲನ ಕಿ ಬಾನ್ಸ್ ಯಜೀದ ಏಕಮ ಕೋ ಅಸಾಬೆ ಕಲನ ಕ ನೇಗಿ ಕಾ ಕಮೆ ಬಯಾ ತೋ ನೆಂಗೆ ಕಿ ಏಕಮ ಅಬು ಹುರೈರಾ ಬಸೆ ಬಹರ ಆಉಜ್ ಬಿಲ್ಲಾಹಿ ಮಿನ್ ಮುಲುಕಿ ಸಿಬಿಯಾನ್ ಆಉಜ್ ಬಿಲ್ಲಾಹಿ ಮಿನ್ ಮುಲುಕಿ ಸಿಬಿಯಾನ್ ನಿಹೆ ಅಬು ಹುರೈರಾ ಸಿದಾರ ಎಮಾನೆ ಕಿ ಕುಡ ಕುದಿಂಗೆ ವೆರಿ ಕಮ ತೆವನ ರಕ್ಕಾ ತೆರ ಕಮಗೆ ದೆಮೆ ಅಲ್ಲಾಹ್ ಗಾದರ ಯಜೀದ್ ಉಳೈ ವರ ಏರು ಯಜೀದ ದೆಂಗೆ ಹೇಗೆ ಮುರ ಬಾರ ಹಿಕು ಮತ್ತಂಗೆ ಮುಆವಿಯತ್ ಗಫಾನ ಕವಸ್ ಐ ಬೆನ್ನೆ ಕಿಯಕ ಈ ಮುಆವಿಯತ್ ಗಫಾನ ಎ ಬಾಬುಗ ಬೆಲ್ಲವಿ ಏಕಮಗ ಹುನರು ಹುರಿ ಬೇಕಲುನ್ನ ಏರು ಯಜೀದ್ ತರ್ಬಿಯತ್ ಬಗೆ ಐ ವೆರಿ ಕಮಗ ದಾಯರಾಗೆ ತೆರೆಯಗ ಎಂ ಬೇ ಕರಿಫಾನ ಫೆನಿ ವಡೆನ್ನುಗ ಯಜೀದ್ ಫದ ಬೇಕಲೆ ವೆರಿ ಕಮಕ ವಿದಾಳ ವೇತಿಮನ್ ಕಲೆಗೆ ಫಾನ ವಾಹಕೆ ಕಿ ಅಸಾ ಬೇಕನ ದಿಬ್ಬೆತಿಮನ್ ನಗರ ಬಸ್ ಮಾಯ್ ಬೇಕೆ ಬಾ ಮಿ ಬೇಕಲು ಮಾವಿಯ ಖುದು ವಿದಾಳ ಬಹು ಅಲಿಗೆ ಫಾನ ಬೇಗತ ಸವಾಲ್ ಕುರಮ್ ನಸ್ ದಿನ ವಿತಿಮನ್ ನಗರ ಇತಂ ಇತಕ್ ಗುಣ ಮಾಯ್ ಬೇಕೆ ಬಾ ಬೇಕಲೆ ಕೆ ಅಲಿಗೆ ಫಾನ ಕಿ ಮಾವಿಯ ತಿ ಫಾನ ವಿದಾಳ ಯಕಮಕೋ ಎ ವೆರಿ ಕಮುಗೆ ಮಸ್ಸಲೆ ಮಸ್ಸಲೆ ದೆಂಗೆ ದೆಂಗೆ ಕಿ ಫೈಸ್ ಕತುಗ ದೆಂಗೆ ಇಮಾಮ್ ಶಾಫಿ ರಜಿಯಲ್ಲಾಹು ಅನ್ಹು ಸಹರಿಯ ಶಾಫಿ ಇಮಾಮ್ ಶಾಹಿ ಮಜಹಬ್ ಗೆ ಫೈತ್ತ ಹೋಗಿ ಮುಳಿಮೆ ಸುನಾನಿ ಶಾಫಿ ರಜಿಯಲ್ಲಾಹು ಅನ್ಹು ಇನ್ನಾನಿ ಶಿಯನ್ ಜಹಾನಿ ಕರ್ರಮಲ್ಲಾಹು ಅಲಿ ಕರ್ರಮಲ್ಲಾಹು ವಜುಹಹು ಮುಳಿಮೆ ಕರ್ರಮಲ್ಲಾಹು ವಜುಹ ಅಲಿ ಗಫಾನ ಏಕಾನಿ ಕರ್ರಮಲ್ಲಾಹು ವಜುಹಹು ಶಿಯನ್ ಉನ್ನಾನಿ ಜಿಯೆ ಫ ಮುಳಿಮೆ ಸೆ ಅಲಿ ಗಫಾನ ಎ ದುವಾ ಹಮ ಏಕಾನಿ ಸುಬ್ಹಾನಕ ಅಲ್ಲಾಹುಮ್ಮ ವಬಿಹಮ್ದಿಕ ಅಶ್ಹದು ಅನ್ ಲಾ ಇಲಾಹ ಇಲ್ಲ ಅಂತ ಅಸ್ತಗ್ಫಿರುಕ ವ ಅತೂಬು ಇಲೈಕ.